ಸುಮಾರು ನಾವು ಸ್ಟೋರೇಜ್ ಮಾಡಬೇಕಾಗ್ತದೆ, ಆ ಸಮಯದೊಳಗೆ ಈ ಇಂಥ ಔಷಧ ಹೋಮಿಯೋ ಔಷಧ ನಿಮಗೆ ಅನುಕೂಲಕ್ಕೆ ಬರ್ತದೆ ಅಂತೇಳಿ ಬರುತ್ತಲ್ಲ ಸ್ಟೋರ್ ಮಾಡುವಾಗ ಬೇರೆ ಪ್ರದೇಶಕ್ಕೆ ಕಳಿಸುವಾಗ? ಯಾಕಂತಂದ್ರೆ ಹಣ್ಣುಗಳು ಜಲ್ದಿ ಕೆಡುವಂಥ ಪದಾರ್ಥಗಳವೆಲ್ಲ, ಅವುಗಳನ್ನು ಅಂದ್ರೆ ನಾವು ಕೀಪಿಂಗ್ ಕ್ವಾಲಿಟಿ ಅಂತ ಹೇಳಿ ಏನಂತೀವಿ, ಅದು ಇದು ಈ ಇಂಥ ಒಂದು ಔಷಧ ಬಳಸೋದ್ರಿಂದ, ಹೋಮಿಯೋ ಔಷಧ ಬಳಸೋದ್ರಿಂದ ನಿಮ್ಮ ಕೀಪಿಂಗ್ ಕ್ವಾಲಿಟಿ ಹೆಚ್ಚಾಗ್ತದನ ಹೆಂಗೆ, ಭಾಳ ದಿವಸ ಕೆಡಲಾರ್ದಂಗೆ ನಾವು ಸ್ಟೋರ್ ಮಾಡ್ಬೋದು ಹೆಂಗೆ, ಇದನ್ನೇನಾದರೂ ತಾವು ನೋಡಿದ್ರಿ? ಇಲ್ಲ ಸರ್, ನಾನು ಈ ಸ್ಟೋರ್ ಮಾಡ್ಬೇಕನ್ನೋ ಉದ್ದೇಶಕ್ಕೆ ನಾನು ಏನು ಬಳಸಲ್ಲ ಸರ್, ನಾನು ನಾರ್ಮಲಿನ ರೆಗ್ಯುಲರ್ ಆಗಿ ಅದನ್ನ ಬಳಸ್ಕೋತಿದ್ದೀನಲ್ಲ ಸರ್. ಅಡ್ಡಿ ಇಲ್ಲ. ಈಗ ನೀವು ಬೇರೆ ಮಾರ್ಕೆಟಿಗೆ ಕಳಿಸ್ತಾ ಇರ್ತೀರಿ, ಅವಾಗ ಟೈಮ್ ಹೆಚ್ಚಿಗೆ ಹೋಗ್ತದ, ಆ ಸಮಯದೊಳಗೆ ಕೆಡಬಾರದಲ್ಲ ಹಣ್ಣುಗಳು? ಇಲ್ಲ, ಆ ಥರ ಆ ಥರ ಏನು ಆ ಥರ ನಾ ಏನು ಹಂಗೆ ಅದನ್ನ ಮಾಡಿ ಮಾರ್ಕೆಟ್ಗೆ ಕಳಿಸೋದು ಅಂತ ಏನು ಮಾಡಲ್ಲ ಸರ್. ನಾನು ನಾರ್ಮಲಾಗಿ ಯಾವಾಗ ಯಾವಾಗ ಏನು ಕೊಟ್ಟಿರ್ತೀನಿ ಅದನ್ನೇ ಕರೀರಿ. ಆಮೇಲೆ ಬರೀ ಹಣ್ಣು ಕಟ್ ಮಾಡೋದು, ಸೀದಾ ಕಳಿಸೋದು ಅಷ್ಟೇ, ಸೀದಾ ಕಳಿಸೋದು ಅಷ್ಟೇ. ಅವಾಗ ಹಣ್ಣು ಕಟ್ ಮಾಡಿ ಟೈಮ್ನಾಗ ಏನೋ ಅದಕ್ಕೆ ಔಷಧ ಹೊಡೋದು, ಅದು ಹೋಮಿರೋ ಹೊಡ್ರಿ, ಯಾವ್ದು ಹೊಡಲಿ ಏನು ಹೊಡೆದು ಕಳಿಸಲ್ಲ ಸರ್ ನಾನು. ಹಂಗೆ ಜನರಲ್ ಆಗಿ ಏನು ಕಳಿಸ್ತದೆ ಹಂಗೆ ಕಷ್ಟ ಅಂದರೆ ಯಾವಾಗ ಯಾವಾಗ ಸ್ಪ್ರೇ ಮಾಡಿರಿ ಅದಷ್ಟೇ ಕೆಲಸಕ್ಕೆ ಬಂದ್ರೆ ಅಷ್ಟೇ ಕೆಲಸಕ್ಕೆ ಬಂದ. ಅಂದರೆ ನೀವು ಒಂದು ಗಮನಿಸಿದ ಪ್ರಕಾರ ನಾ ಏನು ಕೇಳೋದಂತಂದ್ರೆ, ಈಗ ಮೊದಲು ಹಣ್ಣುಗಳು ಒಂದು ದಿವಸ ಚಲೋತ್ನಾಗೆ ಇರ್ತಿದ್ದು, ಕೆಡಲಾರದೆ ಉಳಿತಿದ್ದು, ಈಗ ಇಂಥ ಒಂದು ಔಷಧ ಬಳಸೋದ್ರಿಂದ ಒಂದು ದಿವಸ ಎಕ್ಸ್ಟ್ರಾ ಅವು ಚಲೋತ್ನಾಗೆ ಉಳಿತಾ ಇದ್ದಾವೆ, ಕೆಡಲಾರದೆ ಉಳಿತಾ ಇದ್ದಾವೆ, ಇಂಥದ್ದೇನಾದರೂ ತಾವು ಗಮನಿಸಿದ್ರಿ? ಈ ಥರ ನಾ ಏನು ಗಮನಿಸಿಲ್ಲ ಸರ್. ಮೊದಲು ನಾನು ಇದು ಯೂಸ್ ಮಾಡ್ಕಿಂತ ಮುಂಚಿತವಾಗಿ ನನ್ನ ಕಾಯಿ ಹರಿದ ತಕ್ಷಣ ಒಂದನೇ ಬಿಟ್ಟು ಎಂಡೆ ದಿನಕ್ಕೆ ಮ್ಯಾಗಿನ ಕಾಯಿ ಎಲ್ಲ ಕಪ್ ಕಪ್ ಕಪ್ ಹಾಕಿ, ಅದನ್ನೇ ಕೇಳಿದೆ ನಾನು, ಕಪ್ ಕಪ್ ಹಾಕಿದ್ರಿ ಅಂದ್ರೆ ಫುಲ್ ಕಪ್ ಕಪ್ ಆಗಿಬಿಡ್ತಿದ್ರಿ ಕಾಯಿನ, ಬೇರೆ ಹಸರಿದ್ದು ಹೋಗಿ ಕಪ್ ಆಗಿಬಿಡ್ತಿದ್ರಿ ನೆಕ್ಸ್ಟ್ ಡೇನ. ಬಟ್ ಈ ವರ್ಷ ಏನು ಆಗ್ಯದಲ್ರಿ, ನಾನು ಒಂದು ವರ್ಷ ಪೂರ್ತಿ ಏನು ಬಳಸ್ಕೋತ ಬಂದಿನಲ್ರಿ, ಅವಾಗ ಅದು ಕಾಯಿ ಎರಡು ಮೂರು ದಿನ ನಾಲ್ಕು ದಿನ ಆದರೂ ತನ್ನ ಗ್ರೀನ್ನೆಸ್ ಕಳ್ಕೊಳ್ಳ ಇಲ್ಲಿ ಒಂದು ಪ್ರಭಾವ ಅದ, ಅದರ ಪರಿಣಾಮ ಅದ ಅಂತ. ಅಂದ್ರೆ ನಾವು ಚಿಂತೆ ಮಾಡಂಗಿಲ್ಲ, ಈಗ ಒಂದ್ ವೇಳೆ ನಾವು ಕೊಯ್ಲು ಮಾಡಿದ್ರು ಸಹಿತ ಜಲ್ದಿ ಕೆಟ್ಟ ಹೋಗ್ತದಪ್ಪ ಅನ್ನುವಂಥ ಚಿಂತೆ ಸಹಿತ ನಾವು ಮಾಡಂಗಿಲ್ಲ. ಈಗ ಈ ಒಂದು ಔಷಧ ಸಿಂಗಲ್ ಆಗಿ ನೀವು ಬಳಸಿರೋ ಅಥವಾ ಬೇರೆ ಈಗ ತಾವು ಹೇಳಿದ್ರೆ ಜೀವಾಮೃತ ಏನು ಸಾವಯವ ದ್ರವ್ಯಗಳದಾವ, ಇದನ್ನ ಸಿಂಗಲ್ ಆಗಿ ಬಳಸಿ? ಸಿಂಗಲ್ ಆಗಿ ಬಳಸಿ, ಬೇರೆ ಜೋಡಿ ಮಿಕ್ಸ್ ಮಾಡಿ ಬಳಸಿಲ್ಲ? ಮಾಡಿಲ್ಲ ಸರ್. ಇದ್ರದ್ದು ಖರ್ಚಿನ ಬಗ್ಗೆ ಅದೆಲ್ಲ ಏನು ಹೇಳ್ಬೋದು ನೀವು? ಖರ್ಚು ಏನು ಭಾಳ ಇಲ್ಲ ಸರ್, ಏನೂ ಇಲ್ಲ. ಏನೂ ಇಲ್ಲ ಸರ್, ಒಂದು ರೂಪಾಯಿ ಅಷ್ಟು ತೊಗೋತಾರೆ ಸರ್, ಒಂದು ಲೀಟ್ರಕ್ಕೆ ಅವರು ಒಂದು ಲೀಟ್ರ್ ಮಾಡಿ ಕೊಡ್ತಾರೆ ರೀ, ಒಂದು ನೂರು ರೂಪಾಯಿ ಅಷ್ಟು ತೊಗೋತಾರೆ. ಅದೇ ಔಷಧ ನಾವು ಅದನ್ನು ನಮ್ಮ ಸಮಸ್ಯೆನ ನಾವು ನೀಗಿಸೋಬೇಕಾಗಿತ್ತಂದ್ರೆ ಹೊರಗೆ ಕೆಮಿಕಲ್ಗೆ ಹೋಗಿದ್ದೆ ಅಂದರೆ ಒಂದು 1500-1600 ರೂಪಾಯಿ ಒಂದು ಲೀಟ್ರಕ್ಕೆ ಔಷಧ ಹೋಗತ್ತರಿ ಅದು. ಇದೇ ಸಮಸ್ಯೆನ ಈ ಹೋಮಿಯೋ ಬದಲಾಗಿ ನಾವು ಏನಾರ ಕೆಮಿಕಲ್ಗೆ ಹೋದೇವು ಅಂದ್ರೆ, ಬಟ್ ಅದು 1500-1600 ರೂಪಾಯಿ ಆಗೋದು, ಒಂದು 100 ರೂಪಾಯಿದಾಗ ಮಾಡಿಕೊಡ್ತಾರೆ ಅವ್ರು. ಬಹಳ ಖರ್ಚಿಲ್ರಿ, ಅಡ್ಡಿ ಇಲ್ಲ, ಏನು ಖರ್ಚಿಲ್ಲ, ಏನು ಖರ್ಚಿಲ್ಲ ಅನ್ಕೋಬಹುದ್ರಿ ಅದಕ್ಕೆ. ಸಂಗಮೇಶ್ವರ, ಈಗ ನೋಡ್ರಿ ತಾವು ಪೇರು ಹಣ್ಣಿನೊಳಗೆ ಇದನ್ನು ಬಳಸಿದ್ರಿ, ಇದರ ಒಂದು ಪರಿಣಾಮಗಳು ಕೂಡ ನಿಮಗೆ ಬಹಳ ಅನುಕೂಲಕರವಾಗಿ ಕಂಡು ಬಂದವ. ಈಗೇನು ಬೇರೆ ಗಿಡಗಳದಾವ ತಮ್ಮಲ್ಲಿ? ಅರಣ್ಯ ಕೃಷಿ ಮಾಡ್ತಾ ಇದ್ರಿ, ಬೇರೆ ಗಿಡಗಳು ಕೂಡ ಇದ್ದಾವ, ಇಂಥ ಗಿಡಗಳ ಮೇಲೆ ಕೂಡ ನಾವು ಹೋಮಿಯೋ ಔಷಧವನ್ನು ಉಪಯೋಗ ಮಾಡಬಹುದು, ಮಾಡಬೇಕು ಅನ್ನುವಂಥದ್ದೊಂದು ವಿಚಾರ ನಿಮ್ಮಲ್ಲಿ ಬಂದದನ ಹೆಂಗೆ? ಬಂದದಲ್ಲ ಸರ್, ಬಂದದಲ್ಲ. ಯಾಕಂತಂದ್ರೆ ಈಗ ಶ್ರೀಗಂಧ ಏನು ತಾವು ಬೆಳೀತಾ ಇದ್ದೀರಿ, ಮಹಾಗನಿ ಬೆಳೀತಾ ಇದ್ದೀರಿ, ಅಂದ್ರೆ ಟಿಂಬರ್ ಕ್ವಾಲಿಟಿ ಇಂಥ ಒಂದು ಔಷಧದಿಂದ ಹೆಚ್ಚು ಮಾಡಬಹುದು? ಮಾಡಬಹುದು, ಮಾಡಬಹುದು, ಬಳಸಬಹುದು. ಇದ್ರ ಬಗ್ಗೆ ನೀವು ವಿಚಾರ ಮಾಡ್ತಾ ಇದ್ದೀರಿ ಏನು? ನಿಮ್ಮ ಗಿರೀಶ್ ಭದ್ರಗೌಡ ಅವ್ರು ಏನಿದ್ದಾರೆ ಅವ್ರ ಜೊತೆಗೆ ಇದ್ರ ಬಗ್ಗೆ ಏನಾದ್ರೂ ಚರ್ಚೆ ಮಾಡಿರಿ, ಮುಂದಿನ ದಿವಸಗಳಲ್ಲಿ ಏನ್ ಮಾಡಬಹುದು ಅಂತೇಳಿ. ಈಗ ನಾನೇ ಡಿಸೈಡ್ ಮಾಡಿನಿ ಸರ್, ಮೊದಲ ಈಗ ಅವ್ರು ಕೊಟ್ಟಿದ್ದ ಔಷಧ ನನಗೆ ಮೊದಲು ತೃಪ್ತಿಕರ ಅನ್ಸ್ಬೇಕಲ್ರಿ, ನನಗೆ ಬದಲಾವಣೆ ಕಾಣಬೇಕಲ್ರಿ. ಅದಕ್ಕಾಗಿ ನಾನು ಇಡೀ ಹೊಲಕ್ಕೆ ನಾನು ಇಡೀ ಬೆಳೆಗೆ ನಾನು ಬಳಸಿಲ್ಲ ಸರ್, ಅದನ್ನ ಕೇವಲ ಪ್ಯೂರ್ ಮೇಲೆ ಮಾತ್ರ. ಈಗ ಅನ್ಸೈತೆ ಸರ್, ಈಗ ಪರಿಣಾಮ ನಿಮ್ಗೆ ಈಗ ಚಲೋ ಪರಿಣಾಮ ಅನ್ಸೈತ್ರಿ. ಈಗ ನಾನು ಏನು ನನ್ನ ತೋಟದಾಗ ಏನೇನು ಬೆಳೆದಾವು ಆ ಎಲ್ಲ ಬೆಳೆಗಳ ಮೇಲೂ ಇದನ್ನು ಪ್ರಯೋಗ ಮಾಡಬೇಕು, ಬಳಸಬೇಕು ಅತ್ಯಕ್ಷ ಬಂದದ ಸರ್. ಬಳಸ್ತೀನಿ ಸರ್ ಮುಂದಿನ ದಿನಮಾನದಾಗ. ಅಡ್ಡಿ ಇಲ್ಲ, ಬಹಳ ಒಂದು ಸಕಾರಾತ್ಮಕವಾದಂತಹ ಒಂದು ರಿಸಲ್ಟ್ ನಿಮಗೆ ಬಂದಿದೆ. ಮುಂದಿನ ದಿನಗಳಲ್ಲಿ ಸಹಿತ ಏನು ಆಶಾದಾಯಕವಾದಂತಹ ದಿನಗಳದಾವ ಅಂತ ಹೇಳಿ ನಾವು ಅನ್ಕೊಳ್ಳೋಣ. ಸಂಗಮೇಶ್ ವಿಜಾಪುರ ಅವರೇ, ಯಾರಾದರೂ ನಿಮ್ಮ ಜೊತೆಗೆ ಮಾತಾಡಬೇಕು ಅಂತಂದಾಗ ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರಿ? 9741-362217. ಆತ್ಮೀಯರೇ, ಸಂಗಮೇಶ್ವರ್ ಹೇಳಿದಂಥ ನಂಬರನ್ನು ನಾನು ಒಂದು ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9741-362217 ಈ ನಂಬರನ್ನು ಸಂಪರ್ಕ ಮಾಡಿ ಅವರ ಪ್ರಯೋಗಗಳ ಬಗ್ಗೆ ತಾವು ಕೇಳಬಹುದು. ಒಳ್ಳೆಯದು ಸಂಗಮೇಶ್ ವಿಜಾಪುರ ಅವರೇ, ಹೊಸ ಏನು ವಿಚಾರಗಳಿಗೆ ತಾವು ಸ್ಪಂದಿಸಿ ಪ್ರಯೋಗ ಮಾಡ್ತಾ ಇದ್ದೀರಿ, ಮುಂದಿನ ದಿನಗಳಲ್ಲಿ ತಮ್ಮ ಈ ಏನು ಹೊಸ ಪ್ರಯೋಗ ಇದೆ ಇದು ಬೇರೆ ಬೇರೆ ಬೆಳೆಗಳ ಮೇಲೆ ಕೂಡ ಪ್ರಯೋಗ ಮಾಡಿಕೊಂಡು ಅದರೊಳಗೂ ಕೂಡ ಯಶಸ್ವಿ ಆಗ್ರಿ ಅಂತ ಹೇಳಿ ಹಾರೈಸ್ತಾ ಇದ್ದೀವಿ. ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಓಕೆ, ನಮಸ್ಕಾರ. ಇದುವರೆಗೆ ವಿಜಯಪುರ ಜಿಲ್ಲೆ ಮುಳವಾಡ ಗ್ರಾಮದ ಸಾವಯವ ಮತ್ತು ಸಮಗ್ರ ಕೃಷಿಯ ಪ್ರಗತಿಪರ ಯುವ ರೈತರಾದ ಸಂಗಮೇಶ್ ವಿಜಾಪುರ್ ಅವರೊಂದಿಗಿನ ಪೇರು ಬೆಳೆಯಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ.

ಕಾಡು ಅಪ್ಪಾಗೆ ಹೆಂಡತಿ ನಾದೆ ಏ ಮಾಯೆ ಎಲ್ಲರಿಗೀ ತಾಯಿ ನಾದೆ ಅಪ್ಪಾಗೆ ಹೆಂಡತಿ ನಾದೆ ಏ ಮಾಯೆ ಎಲ್ಲರಿಗೀ ತಾಯಿ ನಾದೆ ಧನವಂತರಿಗೆ ಕಾಡಿದೀಯ ಆ ದೇವರಿಗೆ ಕಾಡಿದೀಯ ಏ ಮಾಯೆ ಧನವಂತರಿಗೆ ಕಾಡಿದೀಯ ಸೀದಂತ ಮಾಯೆ ಕಾಡು ಹರಿ ಚಂದ್ರಗೆ ಕಾಡಿದೀಯ ಏ ಮಾಯೆ ಸುಡುಗಾಡು ಕಾಯಿಸಿದೆ ಚಂದ್ರಗೆ ಕಾಡಿದೀಯ ಏ ಮಾಯೆ ಸುಡುಗಾಡು ಕಾಯಿಸಿದೆ ಚಂದ್ರಗೆ ಕಾಡಿದೀಯ ಏ ಮಾಯೆ ಸುಡುಗಾಡು ಕಾಯಿಸಿದೆ ಆ ದೇಶಕ್ಕೆ ಅಧಿಕವಾದ ವಾಸುಯ್ಯ ಕೂಡಲು ಶಾಪಸಲಿಂಗಾಗೆ ಸಿಕ್ಕಂತ ಮಾಯೆ ಆ ಕಾಡು ಬೇಡಲೆ ಮಾಯೆ ಈ ಪ್ರಮೋದರಿಗೆ ಕಾಡು ಬೇಡಲೆ ಮಾಯೆ ಬಾರಮ್ಮ ಬಾತಂಗಿ ಈಗ ಗುರು ಪೂಜಾ ಮಾಡೋಣ ನಡಿ ಬೇಗ ಚಿಂತೆಗೆ ಬಾ